ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈಗ ಕೇಳಿ ಯಕ್ಷಗಾನ ಹಾಡುಗಳು. ಕೆಜಿ ಗಣೇಶ್ ಹಾಗೂ ಸಂಗಡಿಗರಿಂದ ಚೂಡಾಮಣಿ ಯಕ್ಷಗಾನ ಪ್ರಸಂಗದ ಹಾಡುಗಳು. ಸುಂದರಾಂಗ ಸುಕಲಾನ್ವಿತ ಕಡ್ಗದಿತ್ತಾಗಿಟಕಿಟತಂ ಶೋಭ ಚರಣ ಕಟಿಶೋಭಿತ ವ್ಯಾಳಸು ಬಂಧನಾಬ್ಜ ಸಕ ಕೋಟಿ ಸದೃಶ ಕಿರಣ ಕಟಿಶೋಭಿತ ವ್ಯಾಳಸು ಬಂಧನಾಬ್ಜ ಸಕ ಕೋಟಿ ಸದೃಶ ಕಿರಣ ಸದೃಶ ಕಿರಣ ಸದೃಶ ಕಿರಣ ಚಂದನಾಂಗ ಚರ್ಚಿತ ಸುಮನೋಹರ ಚಂದನಾಂಗ ಚರ್ಚಿತ ಸುಮನೋಹರ ಮಂದಹಾಸ ಮಹಿಮಾಂಬುದಿ ಶುಭಕರ ಚಂದನಾಂಗ ಚರ್ಚಿತ ಸುಮನೋಹರ ಮಂದಹಾಸ ಮಹಿಮಾಂಬುದಿ ಶುಭಕರ ಶುಭಕರ ವಾರಣ ವದನ ತ್ರೈಲೋಕ್ಯ ಸುಮೋಹನ ವಾರಣ ವದನ ಹಾರಿತನು ಲಂಕೆಯನು ಕ್ಷಸಿ ಉತ್ತುರುಟ ಮಧುಸೂದನಚ್ಯುತ ವನ ಜಲೋಚನ ನಿಂಬ ಜಪಗಳ ವನ ಜಲೋಚನ ವನ ಜಲೋಚನ ನಿಂಬ ಜಪಗಳ ಇಣಿಪ ಶರಣರ ಶ್ರೇಷ್ಠ ಇಣಿಪ ಶರಣರ ಶ್ರೇಷ್ಠ ವಿಭೀಷಣನ ಕಂಡ ಇಣಿಪ ಶರಣರ ಶ್ರೇಷ್ಠ ವಿಭೀಷಣನ ಕಂಡ ಎಣಿಪ ಶರಣರ ಶ್ರೇಷ್ಠ ವಿಭೀಷಣನ ಕಂಡ ಬಲು ದೋಷ ಕೋಳಗಾದ ಬಲು ದೋಷ ಕೋಳಗಾದ ಪಾಪಿ ದಶ ಕಂಠ ಬಲು ದೋಷ ಕೋಳಗಾದ ಪಾಪಿ ದಶ ಕಂಠ ಮಲಗಿದ ಕೇಯು ಇವಳು ವೈದೇಹಿ ತಾನೇ ಮಲಗಿದ ಕೇಯು ಇವಳು ವೈದೇಹಿ ತಾನೇ ಕಲೆಯಾಯ್ತು ರಾಘವಗೆ ಕಾಂತೆ ಇವಳಿಂದ ಕಲೆಯಾಯ್ತು ರಾಘವಗೆ ಕಾಂತೆ ಇವಳಿಂದ ಗೆಲವಿಲ್ಲ ಮುಂದೆ ಮಗೆ ಬಳಲುವುದು ವ್ಯರ್ಥ ಗೆಲವಿಲ್ಲ ಮುಂದೆ ಮಗೆ ಬಳಲುವುದು ವ್ಯರ್ಥ ಮಾರಾನಸ್ತ್ರ ತಾಗಿ ಬಿಗು ಏರಿ ತಲ್ಲೆ ಬಾಲೆ ತೋರೆ ದಮ್ಮಯ್ಯ ಕೈಯ ತೋರೆ ನಮ್ಮಯ್ಯ ಮಾತನಾಡಬಾರದೇನೆ ಸೀತಾದೇವಿಯನ್ನೊಡನೆ ಮಾತನಾಡಬಾರದೇನೆ ಸೀತಾದೇವಿಯನ್ನೊಡನೆ ಪ್ರೀತಿಯಿಂದ ಸೋತು ಬಂದ ಈತನೆಂಬ ಕರುಣಾದಿಂದ ಪ್ರೀತಿಯಿಂದ ಸೋತು ಬಂದ ಈತನೆಂಬ ಕರುಣಾದಿಂದ ಮಾತನಾಡಬಾರದೇನೆ ಮಾತನಾಡಬಾರದೇನೆ ಸೀತಾದೇವಿಯನ್ನೊಡನೆ ಸೀತಾದೇವಿಯನ್ನೊಡನೆ ಪ್ರೀತಿಯಿಂದ ಸೋತು ಬಂದ ಈತನೆಂಬ ಕರುಣಾದಿಂದ ಮಾತನಾಡಬಾರದೇನೆ ಸು ಸರಮೇ ನೀ ಸಾಕ್ಷಿಯಾಗಿರೋ ಸರಮೇ ನೀ ಸಾಕ್ಷಿಯಾಗಿರೋ ಈ ಮಾತಿಗೆಲ್ಲ ಸರಮಿನಿ ಸಾಕ್ಷಿಯಾಗಿರೋ ಈ ಮಾತಿಗೆಲ್ಲ ಸರಮಿನಿ ಸಾಕ್ಷಿಯಾಗಿರು ದುರುಳತಾನುತ್ತಮನಂತೆ ದುರುಳತಾನುತ್ತಮನಂತೆ ಸುರರಿಗೆಲ್ಲ ಶ್ರೇಷ್ಠನಂತೆ ದುರುಳತಾನುತ್ತಮನಂತೆ ಸುರರಿಗೆಲ್ಲ ಶ್ರೇಷ್ಠನಂತೆ ದುರದೊಳದಿಕ ಶೂರನಂತೆ ನಿರತೋ ಸಿರಿವಂತನಂತೆ ದುರದೊಳದಿಕ ಶೂರನಂತೆ ನಿರತ ಸಿರಿವಂತನಂತೆ ಸರಮೇನಿ ಸಾಕ್ಷಿಯಾಗಿರೋ ಈ ಮಾತಿಗೆಲ್ಲ ಸರಮೇನಿ ಸಾಕ್ಷಿಯಾಗಿರೋ ಆ ಕಂಡೆಯ ಸರಮೇ ದಾನವ ಬಂದೋ ಕಂಡೆಯ ಸರಮೇ ದಾನವ ಬಂದು ದಿನ ದಿನ ದಂಡಿಸುತ್ತಿರುವಂತ ಬಗೆಯ ಕಂಡೆಯ ಸರಮೇ ದಾನವ ಬಂದು ದಿನ ದಿನ ದಂಡಿಸುವಂತ ಬಗೆಯ ಭಂಡಾರ ಕಸನು ಪಟಳದಿ ಬೇವುದಕ್ಕಿಂತ ಭಂಡಾರ ಕಸನು ಪಟಳದಿ ಬೇವುದಕ್ಕಿಂತ ಕೆಂಡದಿ ಬೀಳುವುದೇಲೇಸು ಕೆಂಡದಿ ಬೀಳುವುದೇಲೇಸು ಇನ ಕುಲದ ಸೌಭಾಗ್ಯ ಚಿಂತಾಮಣಿಗೆ ತಕ್ಕ ವನಿತೆ ಯಹುದೆಂದು ಇನ ಕುಲದ ಸೌಭಾಗ್ಯ ಚಿಂತಾಮಣಿಗೆ ತಕ್ಕ ವನಿತೆ ಯಹುದೆಂದು ಕೊಂಡಾಡಿ ಜನಕಾತ್ಮಜಯ ಕೊಂಡಾಡಿ ಜನಕಾತ್ಮಜಯ ಮನದೊಳಗೆ ತಾನೇ ತನ್ನುಳು ಮಾತನಾಡಿದನೋ ಮನದೊಳಗೆ ತಾನೇ ತನ್ನುಳು ಮಾತನಾಡಿದನು ಜಾನಕಿಯು ಕೇಳುವಂತೆ ಮಾತನಾಡಿದನು ಜಾನಕಿಯು ಕೇಳುವಂತೆ ಮಂಗಲ ಮಹಿಮ ರಾಮನ ಪಾದದೆಡೆಯಿಂದ ಮಂಗಲ ಮಹಿಮ ರಾಮನ ಪಾದ ಎಡೆಯಿಂದ ಬಂದೆ ನಮ್ಮ ಮಂಗಲ ಮಹಿಮ ರಾಮನ ಪಾದ ಎಡೆಯಿಂದ ಬಂದೆ ನಮ್ಮ ಕೋಮಲಾಂಗ ಲಕ್ಷ್ಮಣ ದೇವ ಕಳುಹಿದ ಬಗೆಯಿಂದ ಕೋಮಲಾಂಗ ಲಕ್ಷ್ಮಣ ದೇವ ಕಳುಹಿದ ಬಗೆಯಿಂದ ಬಂದೆ ನಮ್ಮ ವಾತ ಸಂಭವನೆನ್ನ ಮಾತೆ ಅಂಜನ ದೇವಿಯೇ ವಾತ ಸಂಭವನೆನ್ನ ಮಾತೆ ಅಂಜನ ದೇವಿಯೇ ಬಂದೇ ನಮ್ಮ ಭಾನುಜಾತನೆನ್ನೊಡೆಯ ಸಂಪ್ರೀತಿಯೋಳ್ ಕಲುಹಲೋ ಭಾನುಜಾತ ನಿನ್ನೊಡೆಯ ಸಂಪ್ರೀತಿಯೊಳ್ಕಳೋ ಹಲೋ ಬಂದೆ ನಮ್ಮ ಚಿತ್ರಕೂಟದಲ್ಲಿ ನೀವು ಜಲಕ್ರೀಡೆಯಾಡುವಾಗ ಚಿತ್ರಕೂಟದಲ್ಲಿ ನೀವು ಜಲಕ್ರೀಡೆಯಾಡುವಾಗ ಚಿತ್ರಕೂಟದಲ್ಲಿ ನೀವು ಚಿತ್ರಕೂಟದಲ್ಲಿ ನೀವು ಜಲಕ್ರೀಡೆಯಾಡುವಾಗ ಎತ್ತಿ ಮುಂಗೈಯಲ್ಲಿ ನಿಮ್ಮ ಬೀಸಾಡಲು ಆತದ್ದು ಸರಿಯೇ ನಮ್ಮ ಎತ್ತಿ ಮುಂಗೈಯಲ್ಲಿ ನಿಮ್ಮ ಬೀಸಾಡಲು ಆತದ್ದು ಸರಿಯೇ ನಮ್ಮ ಎಂದ ರಾಮನ ಮುದ್ರೆಯುಂಗುರವಾಗ ಎಂದ ರಾಮನ ಮುದ್ರೆಯುಂಗುರವ ತನ್ನಂಗೈಯೊಳಿಟ್ಟರ್ಚಿಸಿ ಮುದ್ರೆಯುಂಗುರವ ತನ್ನಂಗೈಯೊಳ್ ಇಟ್ಟು ಅರ್ಚಿಸಿ ಸೌಂದರ್ಯಾತ್ಮನ ದಿವ್ಯ ಮೂರ್ತಿಯದರೊಳ್ ಕಂಡಂತೆ ಸೌಂದರ್ಯಾತ್ಮನ ದಿವ್ಯ ಮೂರ್ತಿಯದರೊಳ್ ಕಂಡಂತೆ ಕೊಂಡಾಡುತ್ತೋ ಕಂದರ್ಪಾನನ ಪಂಕಜಕ್ಕೆ ಕಂದರ್ಪಾನನ ಪಂಕಜಕ್ಕೆ ರವಿತಾ ಬಂದಂತೆ ಸಂತೋಷದಿಯು ಮುಂದ ರಾಮನ ಕ್ಷೇಮ ವಾರ್ತೆಗಳು ಕೇಳುತ್ತ ನಿಂದಿರ್ದಳು. ಆಗಿ ಕ್ಷೇಮ ವೇನೈ ಹನುಮ ಆ ಕ್ಷೇಮ ವೇನೈ ಹನುಮ ನಮ್ಮವರಿಗೆ ಕ್ಷೇಮ ವೇನೈ ಹನುಮ ನಮ್ಮವರಿಗೆ ಕ್ಷೇಮ ವೇನೈ ಹನುಮ ರಾಮ ಲಕ್ಷ್ಮಣರೋ ರಾಜ್ಯದಲ್ಲಿ ಸುಸ್ಥಿರವಾಗಿಯೇ ರಾಮ ಲಕ್ಷ್ಮಣರು ರಾಜ್ಯದಲ್ಲಿ ಸುಸ್ಥಿರವಾಗಿ ಕ್ಷೇಮವೇನಯೇ ಹನುಮ ನಮ್ಮವರಿಗೆ ಕ್ಷೇಮವೇನಯೇ ಹನುಮ ಮದನ ನಂಗವ ಪೋಲ್ವ ರಾಮ ಮದನ ನಂಗವ ಪೋಲ್ವ ರಾಮ ಬಲು ಚದುರ ಲಕ್ಷ್ಮಣನು ನಿಸೀಮ ಬಲು ಚದುರ ಲಕ್ಷ್ಮಣನು ನಿಸೀಮ ಮೊದಲಿನಂಗದ ಕಾಂತಿ ಕಳವಳಿಸದೆ ಮತ್ತೆ ಎದೆ ಗುಂದಲಿಲ್ಲವಲ್ಲ ಮೊದಲಿನಂಗದ ಕಾಂತಿ ಕಳವಳಿಸದೆ ಮತ್ತೆ ಎದೆ ಗುಂದಲಿಲ್ಲವಲ್ಲ ತಮ್ಮೊಳು ಮೋಹವದು ಕುಂದಲಿಲ್ಲವಲ್ಲ ತಮ್ಮೊಳು ಮೋಹ ಅದು ಕುಂದಲಿಲ್ಲವಲ್ಲ ನೀ ಬರುವ ದಿನದೊಳಿಂದೆಯೇದರೆಲ್ಲ ಕ್ಷೇಮವೇನೈ ಹನುಮ ನಮ್ಮವರಿಗೆ ಕ್ಷೇಮವೇನೈ ಹನುಮ ಮದನ ನಂಗವ ಪೋಲ್ವ ರಾಮ ಬಲು ಚದುರ ಲಕ್ಷ್ಮಣನು ನಿಸೀಮ ಕ್ಷೇಮವೇನೈ ಹನುಮ ನಮ್ಮವರಿಗೆ ಕ್ಷೇಮವೇನೈ ಹನುಮ ಮರನಯ್ಯನ ಮಾತ ಮೀರದೆ ಗೋಕುಲ ಮರನಯ್ಯನ ಮಾತ ಮೀರದೆ ಗೋಕುಲ ಭೂವರಣ್ಯನ ಉದರದಲ್ಲಿ ಪುಟ್ಟಿ ಹಾರಿದೆ ಗಗನಕ್ಕೆ ಸೇರಿದೆ ದರೆಗೆ ಮಂಗಲವು ಮಂಗಲೋ ಮಹೇಶ್ವರಿಗೆ ಮಂಗಲೋ ಮಂಗಲೋ ಮಂಗಲೋ ಮಂಗಲೋ ಮಹೇಶ್ವರಿಗೆ ಮಂಗಲೋ ಮಂಗಲೋ ಕೆಜಿ ಗಣೇಶ್ ಹಾಗೂ ಸಂಗಡಿಗಿಂದ ಚೂಡಾಮಣಿ ಯಕ್ಷಗಾನ ಪ್ರಸಂಗದ ಹಾಡುಗಳನ್ನು ಕೇಳಿದಿರಿ. ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕಿಂದರಿ ಜೋಗಿ ಪದಗಳು ಗುಡ್ಡಪ್ಪ ಜೋಗಿ ಹಾಗೂ ಸಂಗಡಿಗರಿಂದ. ತಂಗಿ ಕಣ್ಣೀರನ ಸುರಸುತ ಹೋಗುವೆಯ ಹೋಗುವೆಯ ತಂಗಿ ಕಣ್ಣೀರನ ಸುರಸುತ ಹೋಗುವೆಯ ಗಂಡನ ಮನೆಯನ ಬಾಳನು ಬೆಳಗಲು ಗಂಡನ ಮನೆಯನ ಬಾಳನು ಬೆಳಗಲು ಹೋಗುವೆಯ ನೀ ಹೋಗುವೆಯ ಹೋಗುವೆಯ ತಂಗಿ ಕಣ್ಣೀರನ ಸುರಸುತ ಹೋಗುವೆಯ ಹೋಗುವೆಯ ತಂಗಿ ಕಣ್ಣೀರನ ಸುರಸುತ ಅಕ್ಕರೆ ತಂಗಿ ತೊಟ್ಟಿಲಲ್ಲಿ ತೂಗಿ ಮುದ್ದಾಗಿ ಬೆಳೆಸಿದ್ದೆ ಅಕ್ಕರೆ ತಂಗಿ ತೊಟ್ಟಿಲಲ್ಲಿ ಮುದ್ದಾಗಿ ಬೆಳೆಸಿದ್ದೆ ತಾಯಿ ಇಲ್ಲದ ತಬ್ಬಾಲಿ ಅಣ್ಣನಿಗೆ ತಾಯಿಯಂತೆ ಇದ್ದೆ ತಾಯಿ ಇಲ್ಲದ ತಬ್ಬಾಲಿ ಅಣ್ಣನಿಗೆ ತಾಯಿಯಂತೆ ಇದ್ದೆ ತಬ್ಬಲಿ ಅಣ್ಣನ ಒಬ್ಬನ ಮಾಡಿ ತಬ್ಬಲಿ ಅಣ್ಣನ ಒಬ್ಬನ ಮಾಡಿ ತೆರೆಯ ಮರೆಯಾದೆ ತಂಗಿ ತೆರೆಯ ಮರೆಯಾದೆ ಹೋಗುವೆಯ ತಂಗಿ ಕಣ್ಣೀರನ ಸುರಸುತ ಹೋಗುವೆಯ ಹೋಗುವೆಯ ತಂಗಿ ಕಣ್ಣೀರನ ಸುರಸುತ ಹೋಗುವೆಯ ಅತ್ತೆ ಮಾವರ ಸೇವೆಯ ಮಾಡಿ ಅಕ್ಕರೆ ಸೊಸೆಯಾಗು ಸೇವೆಯ ಮಾಡಿ ಅಕ್ಕರೆ ಸೊಸೆಯಾಗು ಭಾವ ಮೈದುನರ ಮಾತಿಗೆ ನೀನು ತಲೆಬಾಗಿ ಬಾಳು ಭಾವ ಮೈದುನರ ಮಾತಿಗೆ ನೀನು ತಲೆಬಾಗಿ ಬಾಳು ಗಂಡನ ಪಾದವ ಸೌಭಾಗ್ಯವೆನ್ನುತ್ತ ಗಂಡನ ಪಾದವ ಸೌಭಾಗ್ಯವೆನ್ನುತ್ತ ನೀ ಸುಖದಿ ಬಾಳು ತಂಗಿ ನೀ ಸುಖದಿ ಬಾಳು ಹೋಗುವೆಯ ತಂಗಿ ಕಣ್ಣೀರನ ಸುರಸುತ ಹೋಗುವೆಯ ಹೋಗುವೆಯ ತಂಗಿ ಕಣ್ಣೀರನ ಸುರಸುತ ತವರಿನ ಋಣವಾತೀರಿತು ಎಂದು ಕಳವಳ ಪಡಬೇಡ ತವರಿನ ಋಣವಾತೀರಿತ ಬೇಡ ಒಂದೇ ಬಳ್ಳಿಯ ಕರುಳಿನ ಕುಡಿ ನಾವು ಎಂದು ಮರಿಬೇಡ ಒಂದೇ ಬಳ್ಳಿಯ ಕರುಳಿನ ಕುಡಿ ನಾವು ಎಂದು ಮರಿಬೇಡ ಸತ್ತಗ ತಾಯಿಗೆ ಕೊಟ್ಟಂತ ಭಾಷೆ ತಾಯಿಗೆ ಪಟ್ಟಂತ ಭಾಷೆ ಎಂದು ಮರಿಲಾರೆ, ನಿನ್ನ ಕೈ ಬಿಡಲಾರೇನು. ಹೋಗುವೆ ಆ ತಂಗಿ ಕಣ್ಣೀರನ ಸುರಸುತ, ಹೋಗುವೆಯ ಕಣ್ಣೀರನ ಸುರಸುತ, ಹೋಗುವೆಯ. ಕರುನಾಡು ಕನ್ನೆ ಭಾರತೀಯ ಕಣ್ಣೆ, ಕರುನಾಡು ಕನ್ನೆ ಭಾರತೀಯ ಕಣ್ಣೆ, ಶರಣಂಬೆ ಶರಣಂಬೆ ಓ ತಾಯೇ, ನೀನೆಲ್ಲ ಸಿರಿಯೇ ಮೈಗೊಂಡಿರುವೆಯ, ನೀನೆಲ್ಲ ಚಲವಿನ ಸಿರಿ ಮುಡಿಯೇ, ನೀನೆಲ್ಲ ಚಲವಿನ ಸಿರಿ ಮುಡಿಯೇ. ಎನಿತೆನಿತು ಶತಕ ನಮ್ಮೆಲ್ಲ ಬದುಕ, ಎನಿತೆನಿತು ಶತಕ ನಮ್ಮೆಲ್ಲ ಬದುಕ, ಪರಿಪೂರ್ಣಗೊಳಿಸಿದ ಪಾವನೆಯೇ, ಪರಿಪೂರ್ಣಗೊಳಿಸಿದ ಪಾವನೆಯೇ. ನಿನ್ನ ಪ್ರದೇಶ ಪೂರ್ಣ ಪ್ರಕಾಶ, ನಿನ್ನ ಪ್ರದೇಶ ಪೂರ್ಣ ಪ್ರಕಾಶ, ಸಂವೃತ್ತಿ ಸಂಪನ್ನೆ ಶ್ರೀ ವಿಜಯೇ, ಸಂವೃತ್ತಿ ಸಂಪನ್ನೆ ಶ್ರೀ ವಿಜಯೇ. ಕರುನಾಡು ಕನ್ನೆ ಭಾರತೀಯ ಕಣ್ಣೆ, ಕರುನಾಡು ಕನ್ನೆ ಭಾರತೀಯ ಕಣ್ಣೆ, ಶರಣಂಬೆ ಶರಣಂಬೆ ಓ ತಾಯೇ, ನೀನೆಲ್ಲ ಸಿರಿಯೇ ಮೈಗೊಂಡಿರುವೆಯ, ನೀನೆಲ್ಲ ಚಲವಿನ ಸಿರಿ ಮುಡಿಯೇ, ನೀನೆಲ್ಲ ಚಲವಿನ ಸಿರಿ ಮುಡಿಯೇ. ಕಾಶ್ಮೀರವೇಕೆ ಮಲೆನಾಡು ಸಾಕೆ, ಕಾಶ್ಮೀರವೇಕೆ ಮಲೆನಾಡು ಸಾಕೆ, ಕಾಶಿ ರಾಮೇಶ್ವರದ ಪುಣ್ಯಮಯೇ, ಕಾಶಿ ರಾಮೇಶ್ವರದ ಪುಣ್ಯಮಯೇ, ಚಾಮುಂಡಿ ಚಲವೇ ಹಂಪೆಯ ವಲವೇ, ಚಾಮುಂಡಿ ಚಲವೇ ಹಂಪೆಯ ವಲವೇ, ಬನವಾಸಿ ಭಾಗ್ಯದ ಬನಸಿರಿಯೇ, ಬನವಾಸಿ ಭಾಗ್ಯದ ಬನಸಿರಿಯೇ. ನಡೆ ನುಡಿಯ ಚೆನ್ನೆ ನವರಸದ ಹೆಣ್ಣೆ, ನಡೆ ನುಡಿಯ ಚೆನ್ನೆ ನವರಸದ ಹೆಣ್ಣೆ, ಕಲೆಯುಳ್ಳ ಕಾವ್ಯದ ಕೋಗಿಲೆಯೇ, ಕಲೆಯುಳ್ಳ ಕಾವ್ಯದ ಕೋಗಿಲೆಯೇ, ವಿಶ್ವಕ್ಕೆ ಕಲೆಯೇ ಕಣ್ಣಾಗಿ ಕೊಟ್ಟೆಯೇ, ವಿಶ್ವಕ್ಕೆ ಕಲೆಯೇ ಕಣ್ಣಾಗಿ ಕೊಟ್ಟೆಯೇ, ಕದಂಬೋತ್ಸವದ ಗುಡಿ ಕಟ್ಟಿದೆಯೇ, ಕದಂಬೋತ್ಸವದ ಗುಡಿ ಕಟ್ಟಿದೆಯೇ. ಕಾವೇರಿ ಮುದ್ರೆ ವರ ತುಂಗ ಭದ್ರೆ, ಕಾವೇರಿ ಮುದ್ರೆ ವರ ತುಂಗ ಭದ್ರೆ, ಭಾಗ್ಯದ ಬಾಳಿನ ಭೂತಾಯೇ, ಕಡಲುಡಿಗೆ ಉಡಸಿ ಕಾಡೆಲ್ಲ ಮುಡಸಿ, ಕಡಲುಡಿಗೆ ಉಡಸಿ ಕಾಡೆಲ್ಲ ಮುಡಸಿ, ಬೆಟ್ಟಗಳ ಜಡೆ ಮಾಡಿ ಧರಸಿದೆಯೇ, ಬೆಟ್ಟಗಳ ಜಡೆ ಮಾಡಿ ಧರಸಿದೆಯೇ. ಕರುನಾಡು ಕನ್ನೆ ಭಾರತೀಯ.